ಬೀಜವನ್ನ ಎಷ್ಟು ಒಂದು ಎಕರೆಗೆ ಬಳಸಬೇಕು, ಯಾವ ಅಂತರದಲ್ಲಿ ಬಿತ್ತನೆ ಮಾಡೋದು ಅಂತೀರಿ ತಾವು? ಈಗ ಸಾಮಾನ್ಯವಾಗಿ ಬೀಜ ಮತ್ತು ಗೊಬ್ಬರ ಬಿತ್ತಕ್ಕಂಥ ಕೂರಿಗೆಯಿಂದ ರೈತರು ಬಿತ್ತನೆ ಮಾಡ್ತಿರ್ತಾರೆ. ಹೌದು ಸರ್. ತಾವು ತಜ್ಞರಾಗಿ ರೈತರಿಗೆ ಏನು ಹೇಳ್ತೀರಿ, ಯಾವ ರೀತಿ ಬಿತ್ತನೆ ಮಾಡಬೇಕು, ಹೇಗೆ ಇದನ್ನು ಮಾಡಬೇಕು ಅಂತೀರಿ? ಸೊ ಬಹಳಷ್ಟು ಜನ ರೈತರು ಏನಂತಂದ್ರೆ ಈಗ ಎತ್ತಿನ ಕೂರಿಗೆಯಿಂದ ಬಿತ್ತನೆ, ಬಟ್ ಎತ್ತುಗಳು ಈಗ ಬಹಳಷ್ಟು ಜನರಲ್ಲಿ ಎತ್ತುಗಳು ಇಲ್ಲ ಸರ್. ಈಗ ಕೃಷಿ ಇಲಾಖೆಯಿಂದ ಸಿಗ್ತಕ್ಕಂಥ ರಿಯಾಯಿತಿ ದರದಲ್ಲಿ ಟ್ರ್ಯಾಕ್ಟರ್ ಚಾಲಿತ ಕೂರಿಗೆ ಅಂತ ಬಂದಿದೆ, ಅಥವಾ ನಡುಕಟ್ಟಿ ಕೂರಿಗೆ ಅಂತ ಬಂದಿದೆ. ಇದು ಬಹಳಷ್ಟು ಪ್ರಚಲಿತ ಇರ್ತಕ್ಕಂಥ ನಮ್ಮ ರೈತರಲ್ಲಿ ನಾವು ಕಂಡು ಬರ್ತಕ್ಕಂಥ ಕೂರಿಗೆ ಆಗಿದೆ. ಆದಷ್ಟು ಈ ನಡುಕಟ್ಟಿ ಕೂರಿಗೆ ಆದರೆ ಬಹಳ ಚೆನ್ನಾಗಿದೆ. ಅದಲ್ಲದೆ ನಮ್ಮ ಕೃಷಿ ಇಲಾಖೆಯಿಂದ ಸಿಗ್ತಕ್ಕಂಥ ಗೊಬ್ಬರ ಮತ್ತು ಬೀಜವನ್ನು ಬಿತ್ತಕ್ಕಂಥ ಸಂಯುಕ್ತ ಕೂರಿಗೆ ಅಂತ ಕರಿತೀವಿ ಸರ್ ನಾವು. ಆ ಸಂಯುಕ್ತ ಕೂರಿಗೆ ಆದರೆ ಇನ್ನೂ ಕೂಡ ಒಳ್ಳೆಯದು, ಯಾಕಂದರೆ ಮುಂದಿನ ಬಾಕ್ಸ್ನಲ್ಲಿ ನಾವು ಗೊಬ್ಬರ ಹಾಕಿ ಹಿಂದಿನ ಬಾಕ್ಸ್ನಲ್ಲಿ ಬೀಜ ಹಾಕಬೇಕು. ಅಂದರೆ 9 to 11 ಈ ಬಾಕ್ಸ್ಗಳಿರ್ತವೆ, ಅಂದರೆ ಪೆಟ್ಟಿಗೆಗಳಿರ್ತವೆ. ಒಂದೊಂದು ಪೆಟ್ಟಿಗೆಗೆ 1.5 kg ಬೀಜ ಹಾಕ್ಕೊಂಡು ನಾವು ಅದನ್ನು ಬಿತ್ತನೆ ಮಾಡ್ಬೋದು. ಮುಂದಿನ ಪೆಟ್ಟಿಗೆನಲ್ಲಿ ಗೊಬ್ಬರ, ಅಂದರೆ ಬಿತ್ತುವಾಗ 1 chilo DAP ಗೊಬ್ಬರ ನಾವು ಅದರಲ್ಲಿ ಹಾಕ್ಬಿಟ್ಬಿಟ್ರೆ ಅಂದರೆ ಹೊಲ ಹಸಿ ಇರಬೇಕಾಗತ್ತೆ, ಬಿತ್ತುವಾಗ ಹೊಲ ಹಸಿ ಇರಬೇಕಾಗತ್ತೆ. ಬಹಳಷ್ಟು ಜನ ಕೇಳ್ತಾರೆ, ಸರ್ ನಾವು ಹೊಲ ಒಣಗಿದೆ, ಕಡಲೆ ಬಿತ್ತಿ ನೀರು ಮಾಡ್ಬೇಕಾ ಅಥವಾ ಬಿತ್ತಿ ಕಡಲೆ ನೀರು ಮಾಡಿ ಕಡಲೆ ಬಿತ್ತಬೇಕಾ ಅಂತ ಬಹಳಷ್ಟು ಜನ ಪ್ರಶ್ನೆ ಕೇಳ್ತಾರೆ ಸರ್. ಆದಷ್ಟು ರೈತರು ಏನು ಅಂದ್ರೆ ನೀರು ಮಾಡಿ 4-5 ಆದ್ಮೇಲೆ ಕಡಲೆ ಬಿತ್ತೋದು ಬಹಳ ಒಳ್ಳೇದು ಸರ್. ತಾವು ಇನ್ನೊಂದು ಪ್ರಶ್ನೆ ಕೇಳಿ ಸರ್, ಅಂತರ ಎಷ್ಟಿರಬೇಕು, 1 ಎಕರೆಗೆ kg ಎಷ್ಟು ಬೀಜ ಬೇಕಾಗುತ್ತೆ ಅಂತ ಕೇಳಿದ್ರೆ, ಸೊ 1 ಎಕರೆಗೆ ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿರ್ತಕ್ಕಂಥದ್ದು ಬೀಜದ ಪ್ರಮಾಣ ಅಂತಂದ್ರೆ, ಈಗ JJ11 ಸೂಪರ್ ಅಣ್ಣಿಗೇರಿ 1 ಮತ್ತೆ ಅಣ್ಣಿಗೇರಿ 1 ನಂತರ ಜಾಕಿ ಅಂತಕ್ಕಂಥ ಇವೇನ್ ತಳಿಗಳಿದಾವಲ್ಲ ಸರ್, ಅವು ಎಕರೆಗೆ 25 kg 1 ಎಕರೆಗೆ ಬೀಜ ಬೇಕಾಗುತ್ತೆ. ಇಲ್ಲ ಅಂದ್ರೆ ದಪ್ಪ ಕಡಲೆ ಬರ್ತವೆ, BJD 103 ಅಂತ ಹೇಳಿ, ಸೊ ಅದು ಆತಂದ್ರೆ ಎಕರೆಗೆ 30 kg. ಯಾಕೆ ಅಂತಂದ್ರೆ ಕಡಲೆ ದಪ್ಪ ಇರ್ತವೆ, ಸೊ ಹಾಗಾಗಿ ದಪ್ಪ ಇರೋದ್ರಿಂದ ನಾವು 1-5 kg ಜಾಸ್ತಿಯನ್ನ ಎಕರೆಗೆ ಬಿತ್ತನೆ ಮಾಡೋದ್ರಿಂದ ನಾವು ಹೆಚ್ಚಿನ ಇಳುವರಿಯನ್ನ ಪಡಿಬಹುದು. ಅಕಸ್ಮಾತ್ ನಾನು ಮೊದಲೇ ಹೇಳಿದೆ, ನವೆಂಬರ್ ತಿಂಗಳಲ್ಲಿ ಬಿತ್ತಕ್ಕಂಥ ರೈತರು, ಸೊ 25 kg ಬಿತ್ತಕ್ಕಂಥ ಬೀಜನ 30 kg ಬಿತ್ತಬೇಕು, ಆಮೇಲೆ 30 kg ಬಿತ್ತಕ್ಕಂಥದ್ದನ್ನ 35 kg ಬೀಜವನ್ನ ಬಿತ್ತಬೇಕು. ಆಮೇಲೆ ಇನ್ನೊಂದು ತಾವು ಪ್ರಶ್ನೆ ಕೇಳಿದ್ರಿ, ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಇರಬೇಕು, ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ? ಗಿಡದಿಂದ ಗಿಡಕ್ಕೆ ನಾವು ಅಂತರವನ್ನು ಕಾಪಾಡಿಕೊಳ್ಳೋದು ಬಹಳ ಕಷ್ಟ. ಯಾಕಂತಂದ್ರೆ ನಾವು ಕೂರ್ಗೆಯಿಂದ ಬಿತ್ತನೆ ಮಾಡೋದ್ರಿಂದ ನಾವು ಅಂತರವನ್ನ ಅಲ್ಲಿ ಕೂಡ ನಾವು ಒಂದು ನಟ್ಟಿರುತ್ತೆ, ಬಿಚ್ಚಿ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಾಡಬಹುದು. ಆದರೂ ಕೂಡ ಸಾಲಿನಿಂದ ಸಾಲಿಗೆ ಏನು ಕಡಲೆ ಅಂತರ ಇದೆ ಅಲ್ಲ, ಇದು ಬಹಳ ಪ್ರಮುಖವಾಗಿರ್ತದೆ. ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಈಗ ಕಲ್ಯಾಣ ಕರ್ನಾಟಕದಲ್ಲಿ ಕೂಲಿ ಕಾರ್ಮಿಕರೆಲ್ಲ ಬೆಂಗಳೂರು ಮಹಾರಾಷ್ಟ್ರ ಅಥವಾ ಬೇರೆ ಬೇರೆ ಕಡೆ ಎಲ್ಲ ಕೆಲಸಕ್ಕೆ ಹೋಗ್ತಿರ್ತಾರೆ, ಅವಾಗ ಕಳೆ ತೆಗಿಲಿಕ್ಕೆ ಲೇಬರ್ಗಳು ಸಿಗೋದಿಲ್ಲ, ಅಂದ್ರೆ ಕೃಷಿ ಕಾರ್ಮಿಕರು ಸಿಗೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಸಾಲಿನಿಂದ ಸಾಲಿಗೆ ಕೃಷಿ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿರ್ತಕ್ಕಂಥದ್ದು ಅಂದ್ರೆ ಸಾಲಿನಿಂದ ಸಾಲಿಗೆ 1 ಅಡಿಯನ್ನು ಬಿಡಬೇಕು ಅಂತ ಹೇಳ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಬೀಜ ಘಟಕದಲ್ಲಿ ಮಾಡಿರ್ತಕ್ಕಂಥ ಸಂಶೋಧನೆ, ಅಂದ್ರೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಮಾಡಿರ್ತಕ್ಕಂಥ ಒಂದು ಸಂಶೋಧನೆಯ ಅಂಗವಾಗಿ, ಸೊ ಸಾಲಿನಿಂದ ಸಾಲಿಗೆ 1.5 ಜಾಗವನ್ನು ಬಿಟ್ಟರೆ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು, ಮತ್ತು ನಾವು ಅಂತರ್ ಬೇಸಾಯವನ್ನು 2-3 ಸಾರಿ ಮಾಡೋದ್ರಿಂದ ಆ ಕಡಲಿನಲ್ಲಿ ಬರ್ತಕ್ಕಂಥ ಕಳೆಗಳನ್ನು ಕೂಡ ನಾವು ಹತೋಟಿಯನ್ನು ಮಾಡಲಿಕ್ಕೆ, ಅಂದ್ರೆ ಅದರಲ್ಲದೇ ಇವಾಗ ನಮಗೆ ಮಳೆ ಹಿಂಗಾರಿನಲ್ಲಿ ಮಳೆ ಬರೋದು ಬಹಳ ಕಷ್ಟ, ಅಂದ್ರೆ ಅಕ್ಟೋಬರ್ ಮುಗಿದ ಮೇಲೆ ಅಥವಾ ನವೆಂಬರ್ ಮೊದಲ ವಾರ ಅಥವಾ 2ನೇ ವಾರ ಮುಗಿದ ಮೇಲೆ ಮಳೆ ಬರೋದು ಬಹಳ ಅಪರೂಪ. ಅಂತ ಸಂದರ್ಭದಲ್ಲಿ ಹೊಲಗಳೆಲ್ಲ ತುಂಬಾ ಆರಿ ಬರ್ತವೆ, ಅವಾಗ ಬಿರುಕು ಬಿಡ್ತವೆ, ಎರೆ ಹೊಲದಲ್ಲೆಲ್ಲ ಬಿರುಕು ಬಿಡ್ತವೆ. ಆ ಬಿರುಕುಗಳನ್ನು ಮುಚ್ಚಬೇಕು ಅಂದ್ರೆ ನಾವು ಪದೇ ಪದೇ ಅಂತರ ಬೇಸಾಯ ಅಂದ್ರೆ ಎಡೆ ಕುಂಟಿ ಹೊಡೆಯೋದು ಬಹಳ ಸೂಕ್ತವಾಗಿರುತ್ತೆ ಸರ್. ಹಾಗಾಗಿ ಸಾಲಿನಿಂದ ಸಾಲಿಗೆ ನಾವು 1.5 ಜಾಗವನ್ನ ಬಿಟ್ಟರೆ ಬಹಳ ಒಳ್ಳೇದು ಸರ್. ಇನ್ನ ಬೀಜವನ್ನ ರೈತರು ಸಾಮಾನ್ಯವಾಗಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಅಥವಾ ಕೃಷಿ ಮೇನು ಬೀಜ ಘಟಕದಿಂದ ತಗೋತಾರೆ, ಜೊತೆಗೆ ರೈತ ಸಂಪರ್ಕ ಕೇಂದ್ರದಿಂದ ಪಾಕೆಟ್ ಬೀಜಗಳು ಲಭ್ಯತೆ. ಹೌದು ಸರ್. ಇಲ್ಲಿ ಬೀಜೋಪಚಾರ ಮಾಡ್ಬೇಕಂತ ಹೇಳ್ತೀರಾ ಕಡಲೆಗೆ, ಹೇಗೆ ತಾವು? ಸೊ ಇದು ಬಹಳ ಒಳ್ಳೇದು ಸರ್, ಯಾಕಂದ್ರೆ ಕಡಲಿನಲ್ಲಿ ನಟೆ ಹೋಗ್ತಕ್ಕಂತ ಒಂದು ರೋಗ ಬಂದಿದೆ, ಯಾಕಂದ್ರೆ ಬಿತ್ತಿದ 9-25 ದಿವಸದಲ್ಲಿ ಇದಕ್ಕಿದ್ದಂಗೆ ಕಡಲೆಗಳೆಲ್ಲ ಬಾಡ್ತಿರ್ತವೆ, ಮತ್ತೆ ಒಣಗಿದಂಗಾಗಿ ಕಡಲೆ ಇದನ್ನ ಮಾಡ್ತಾವೆ. ಹಾಗಾಗಿ ಆ ರೋಗ ಬರಬಾರ್ದು ಅಂದ್ರೆ ಗೊಡ್ಡು ರೋಗ ಅಥವಾ ನಟೆ ರೋಗ ಅಂತ ಕರಿತಿರ್ತೇವೆ. ಆ ಗೊಡ್ಡು ರೋಗ ನಟೆ ರೋಗ ಬರಬಾರ್ದು ಅಂತಂದ್ರೆ ಟ್ರೈಕೋಡರ್ಮಾ ಅಂತಕ್ಕಂಥದ್ದು ಒಂದು ಶಿಲೀಂಧ್ರ ನಾಶಕ ಇದೆ, ಆಮೇಲೆ ಸುಡೋಮೋನಸ್ ಅಂತಕ್ಕಂಥದ್ದು ಇದೆ, ಅದು ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಿಗುತ್ತೆ. 1 kg 150 ರೂಪಾಯಿ ಅಂತೇಳಿ ನಾವು 1/2 kg 1 ಎಕರೆಗೆ ಅದನ್ನ ಬೀಜೋಪಚಾರವನ್ನು ಮಾಡಿ, ಅಂದ್ರೆ ಟ್ರೈಕೋಡರ್ಮಾ 1/2 kg ಮತ್ತೆ ಸುಡೋಮೋನಸ್ 1/2 kg 1 ಎಕರೆಗೆ ಬೇಕಾಗಿರ್ತಕ್ಕಂಥ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಈ ನಟೆ ರೋಗ ಅಥವಾ ಬಾಡು ರೋಗ ಅಥವಾ ಏನು ಇದಕ್ಕಿದ್ದಂಗೆ ಒಣಗ್ತಿರ್ತವೆ ಅದನ್ನ ಹತೋಟಿ ಮಾಡಬಹುದು. ಇದಲ್ದೇನೆ ನಮ್ಮ ವಾತಾವರಣದಲ್ಲಿ ಸುಮಾರು 78% ಸಾರ್ವಜನಿಕ ಪುಗ್ಸೆಟ್ಟೆಯಾಗಿ ಸಿಗುತ್ತೆ ಸರ್. ಸೊ ಅದನ್ನ ಏನ್ ಮಾಡ್ತಾರೆ

ಬರುತ್ತೆ. ಸೊ ಅದನ್ನು ಆಕರ್ಷಣೆ, ಅದನ್ನು ಹಕ್ಕಿಗಳನ್ನು ಆಕರ್ಷಣೆ ಮಾಡಲಿಕ್ಕೆ ನಾವು ಸೂರ್ಯಪಾನ ಮತ್ತು ಬಿಳಿಜಾಳವನ್ನು ಮಿಕ್ಸ್ ಮಾಡಿ, ಅಂದರೆ 1 ಎಕರೆಗೆ 25 ಕೆಜಿ ಕಡಲೆ ಬೀಜ ಇತ್ತಂದರೆ 20 ಗ್ರಾಮು ಬಿಳಿಜಾಳ ಮತ್ತು 20 ಗ್ರಾಮು ಸೂರ್ಯಪಾನವನ್ನು ಮಿಕ್ಸ್ ಮಾಡಿಕೊಂಡು ಬಿತ್ತನೆ ಮಾಡೋದ್ರಿಂದ ಆ ಹಕ್ಕಿಗಳಿಗೆ ಆಶ್ರಯ ಗಿಡಗಳಾಗಿ ಬೆಳೀತಾವೆ. ಅಂದರೆ ಬಂದು ಹಕ್ಕಿಗಳು ನಾವು ಅಲ್ಲಿ ಕೂರ್ತವೆ, ಅಲ್ಲಿ ಏನಾದರೂ ಹುಳ ಆಡ್ತಿದ್ವು ಅಂದರೆ ಕಡಲೆ ಮೇಲೆ ಅವು ಅದನ್ನು ಹೋಗಿ ತಿಂತವೆ. ಅದರ ಜೊತೆಗೆ ಮಂಡಕ್ಕಿಯನ್ನು ಕೂಡ ನಾವು ಎಕರೆಗೆ 10 ಕೆಜಿ ಅಂತೆ ನಾವು ಮಂಡಕ್ಕಿಯನ್ನು ಎರಚಬಹುದು. ಅಂದ್ರೆ ಚುರುಮುರಿ ಅಥವಾ ಮಂಡಕ್ಕಿ, ಸೊ ಒಗ್ಗರಣೆ ಮಿರ್ಚಿ ಮಾಡ್ತಾರಲ್ಲ ಅಂತ ಮಂಡಕ್ಕಿಯನ್ನು ಕೂಡ ನಾವು ಕಡಲೆ ಹೊಲದಲ್ಲಿ ಎರಚೋದ್ರಿಂದ ಸೊ ಹಕ್ಕಿಗಳು ಬಂದು ಅವನ್ನ ತಿಂದ್ಕಂತಾನೆ ಅವನ್ನ. ಆದ್ರೆ ದಯವಿಟ್ಟು ರೈತರು ಏನು ಅಂತ ಕೀಟನಾಶಕ ಹೊಡೆದಾಗ ಮಂಡಕ್ಕಿಯನ್ನು ಉಗ್ಗಬಾರ್ದು ಸರ್. ಯಾಕೆಂದ್ರೆ ಹಕ್ಕಿಗಳು ಬಂದು ಆ ಮಂಡಕ್ಕಿ ಕೀಟನಾಶಕ ತಲುಪಿತ್ತು ಅಂತಂದ್ರೆ ಹಕ್ಕಿಗಳು ಬಂದು ತಿಂದ್ರೆ ಹಕ್ಕಿಗಳು ಸತ್ತೋಗ್ಬಿಡ್ತಾವೆ. ಸೊ ಅದು ಒಂದು ನೋಡ್ಬೇಕು. ಆಮೇಲೆ ತಾವು ಕೇಳಿದ ಪ್ರಶ್ನೆಗೆ ಕಡಲೆ ಜೊತೆಗೆ ಕುಸುಬಿಯನ್ನು ಬಿತ್ತನೆ ಮಾಡ್ಬೋದು, ಅಗಸಿಯನ್ನು ಬಿತ್ತನೆ ಮಾಡ್ಬೋದು, ಜೋಳವನ್ನು ಬಿತ್ತನೆ ಮಾಡ್ಬೋದು, ಸೂರ್ಯಪಾನವನ್ನು ಬಿತ್ತನೆ ಮಾಡ್ಬೋದು. ಈ ರೀತಿಯಾಗಿ ನಾವು ಒಂದು ಶಿಫಾರಸು ಮಾಡಿರ್ತಕ್ಕಂಥ ಅಂತರದಲ್ಲಿ ತಾವು ಹೇಳಿದಂಗೆ ಅಂತರ ಬೆಳೆಯಾಗಿ ಕೂಡ ನಾವು ಬೆಳೆಯೋದ್ರಿಂದ ಅಧಿಕ ಇಳುವರಿಯನ್ನು ಪಡೆಯೋದ್ರ ಜೊತೆಗೆ ನಮಗೆ ಲಾಭನೂ ಕೂಡ ಪಡ್ಕೊಳ್ಬಹುದು. ಅಂದ್ರೆ ಈ ಭಾಗದಲ್ಲಿ ನೋಡ್ತಾ ಇರ್ತೀವಿ ರೈತರು ಇಡೀ ಕಡಲೆಯನ್ನ ಬೆಳೀತಾರೆ, ಯಾವುದು ಬೆಳೆ ಹಾಕಿರೋದಿಲ್ಲ ಕಡಲೆಯಲ್ಲಿ. ಇದು ಹೇಗೆ ಸೂಕ್ತ ಅಂತ ಇರೋದ್ರ ಜೊತೆ ಏನಾದರೂ ಅಲ್ಲೊಂದು ಸಾಲು ಇಲ್ಲೊಂದು ಸಾಲು ಜೋಳ ಇರ್ಬೋದು, ಕುಸುಬೆ ಇರ್ಬೋದು, ಅಥವಾ ನೀವು ಹೇಳಿದಂಗೆ ಅಗಸೆ ಇರ್ಬೋದು, ಅಂತವ ಹಾಕೋದು ಒಳ್ಳೇದಂತೀರ ಹೇಗೆ ಸರ್? ಇದು ಬಹಳ ಒಳ್ಳೇದು ಸರ್. ಬಹಳಷ್ಟು ಜನ ರೈತರು ಏನ್ ಮಾಡ್ಬಿಡ್ತಾರೆ, ಬರೀ ಇಡೀ ಕಡಲೆ ಹಾಕಿಬಿಡ್ತಾರೆ. ನೋಡುವಾಗ ಇಡೀ ಎಕರೆ ಕಡಲೆ ಅದರಲ್ಲಿ ಒಂದು ಬೇರೆ ಯಾವುದು ಬೆಳೆ ಇರೋದಿಲ್ಲ. ಹೌದು ಸರ್. ಬಹಳಷ್ಟು ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಕಡಲೆ ಜೊತೆಗೆ ಏನರ ಮಿಕ್ಸ್ ಮಾಡಿದ್ರೆ ಕಡಲೆ ಇಳುವರಿ ಕಮ್ಮಿ ಆಗುತ್ತಾ ಅಂತೇಳಿ ಅವರಲ್ಲಿ ಪ್ರಶ್ನೆ ಇರುತ್ತೆ. ಬಟ್ ಆದ್ರೆ ತಾವ್ ಹೇಳ್ದಂಗೆ ಕಡಲೆ ಜೊತೆ ಬಿಳಿಜಾಳಾಗ್ಲಿ, ಅಗಸೆ ಆಗ್ಲಿ, ಕುಸುಬೆ ಆಗ್ಲಿ ಅಥವಾ ಸೂರ್ಯಪಾನ ಆಗ್ಲಿ, ಇಂಥವನ್ನ ನವಣೆನೂ ಕೂಡ ಬಿತ್ತನೆ ಮಾಡ್ಬೋದು ಸರ್, ಸಜ್ಜೆನೂ ಕೂಡ ಬಿತ್ತನೆ ಮಾಡ್ಬೋದು. ಸೊ ಇಂಥವನ್ನ ಶಿಫಾರಸು ಮಾಡಿರ್ತಕ್ಕಂಥ ಅಂತರದಲ್ಲಿ ಸೊ ನಾವು ಬಿತ್ತನೆ ಮಾಡಿಬಿಟ್ರೆ 4 ತಾಳಿನ ಕೂರ್ಗೆ ಇತ್ತಂದ್ರೆ 3 ತಾಳು 3 ತಾಳು ಕಡಲೆ ಏನು ಬಿತ್ತಬೇಕು, 1 ತಾಳನ್ನ ಸೂರ್ಯಪಾನ ಬಿತ್ತಬೇಕು ಅಥವಾ ಅಗಸೆ ಬಿತ್ತಬೇಕು ಅಥವಾ ಕುಸುಬೆ ಬಿತ್ತಬೇಕು. ಈ ರೀತಿಯಾಗಿ ನಾವು ಮಾಡಿದ್ವಿ ಅಂತಂದ್ರೆ ನಮಗೆ ಈ ಕಡಲೆ ಜೊತೆಗೆ ಹುಳ ಹತೋಟಿ ಮಾಡೋದ್ರ ಜೊತೆಗೆ ನಮಗೆ ಇದು ಅಡಿಷನಲ್ ಆಗಿ ಅಂದ್ರೆ ನಮಗೆ ಇಳುವರಿನೂ ಕೂಡ ಬರುತ್ತೆ ಸರ್. ಇನ್ನ ಅಂತರ ಬೇಸಾಯದ ಬಗ್ಗೆ, ಕಡಲೆಯಲ್ಲಿ ಅಂತರ ಬೇಸಾಯ ಮಾಡಬೇಕಾಗತ್ತೆ, ಎಡೆ ಕುಂಟೆ ಹೊಡೆಯೋದು ಬಹಳ ಮುಖ್ಯ, ಕಳೆಗಳ ನಿರ್ವಹಣೆ ಅಷ್ಟೇ ಮುಖ್ಯವಾಗಿರುತ್ತೆ. ಇಲ್ಲಿ ಕುಡಿಚಿ ಹುಟ್ಟುದು ಅಂತ ಮಾಡ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತಾರೆ ರೈತರಿಗೆ? ತಾವು ಕೇಳಿದ್ದು 2 ಪ್ರಶ್ನೆ, 1 ಕುಡಿಚಿ ಹುಟ್ಟೋದು, 2 ಅಂತರ ಬೇಸಾಯ. ಸೊ ಅಂತರ ಬೇಸಾಯ ಅಂತಂದ್ರೆ ಈ ಹುಳಿ ಬರೋದಕ್ಕಿಂತ ಮೊದ್ಲೇನೆ, ಅಂದ್ರೆ ನಾವು ಕಡಲೆ ಹುಟ್ಟಿದ 25-30 ದಿವಸಕ್ಕೆ ಹುಳಿ ಬರುತ್ತೆ ಸರ್. ಯಾರಾದ್ರೂ ಕಾಲಲ್ಲಿ ಸ್ವಲ್ಪ ಗಾಯ ಇತ್ತು ಅಥವಾ ಏನಾದ್ರೂ ರಕ್ತ ಬಂದಿತ್ತು ಅಂದ್ರೆ ಕಡಲೆ ಹೊಲದಲ್ಲಿ ಓಡಾಡಿದ ಕೂಡಲೇ ಚುರ್ರ ಅಂತ ಉರಿಯುತ್ತೆ. ಸೊ ಅದು ನಮಗೆ ಹುಳಿ ಬಂದಿದೆ ಅಂತ. ಸೊ ಅದ್ರ ಒಳಗನೆ ಅಂದ್ರೆ 30 ದಿವಸಕ್ಕೆ ಕಡಲೆ ಪೂರ್ತಿ ಹೊಲವನ್ನೆಲ್ಲ ಆವರಿಸ್ಕೊಂಡ್ಬಿಡುತ್ತೆ. ಅದ್ರ ಒಳಗೆ 8-10 ದಿವಸಕ್ಕೆ ಒಂದ್ಸರಿ ಅಂತರ ಬೇಸಾಯ ಮಾಡಿದ್ರೆ, ಅಂದ್ರೆ ಜಂತ್ ಕುಂಟಿ ಹೊಡೆಯೋದಾಗ್ಲಿ ಅಥವಾ ಸಣ್ಣ ಕುಂಟಿಗಳನ್ನ ಹೊಡೆಯೋದ ಎತ್ತಿನ ಚಾಲಿತ, ಇಲ್ಲ ನನ್ನ ಸಣ್ಣ ರೈತ ಇದ್ದೀನಿ 1 ಎಕರೆ ಇದೆ ಅಂದ್ರೆ ಸೈಕಲ್ ಕುಂಟಿಗಳು ಬಂದವೆ, ಇಲ್ಲ ಕೋನವಿಡ್ರ್ ಅಂತ ಬಂದಿದಾವೆ, ಅವುಗಳಿಂದ ನಾವು ಹೊಡೆಯೋದ್ರಿಂದ ಆ ಒಂದು ಕಡ್ಲಿಯ ಎದೆಗೆ ಮಣ್ಣು ಇರುತ್ತೆ ಸರ್. ಸಾಲಿಗೆ ಮಣ್ಣು ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಟೊಂಗಿಗಳು ಜಾಸ್ತಿ ಬರ್ತವೆ. ಆಮೇಲೆ ಹೊಲದಲ್ಲಿರ್ತಕ್ಕಂಥ ತೇವಾಂಶವನ್ನು ನಾವು ಸಂರಕ್ಷಣೆ ಮಾಡ್ಕೊಳ್ಬೋದು ಸರ್. ಹಾಗಾಗಿ ಅಂತರ್ ಬೇಸಾಯವನ್ನು ಮಾಡ್ತಕ್ಕಂಥದ್ರಿಂದ ಒಂದು ತೇವಾಂಶವನ್ನು ಕಾಪಾಡ್ಕೊಳ್ಬೋದು, 2 ಕಳೆಗಳನ್ನು ಹತೋಟಿ ಮಾಡ್ಕೊಳ್ಬೋದು, 3 ಹೊಲದಲ್ಲಿ ಏನಾದರೂ ಬೇಸಿಗೆ ಇತ್ತು ಅಂದ್ರೆ ಬಿಸಿಲು ಬಿತ್ತು ಅಂತಂದ್ರೆ ಬಿರುಕು ಬಿಟ್ಟಿರ್ತವೆ, ಅವುಗಳನ್ನು ಕೂಡ ನಾವು ಮುಚ್ಚಿ ನಾವು ತೇವಾಂಶವನ್ನು ಅವೇ ಆಗೋದನ್ನು ಕೂಡ ತಡೆಗಟ್ಟಬಹುದು ಸರ್. ಇನ್ನು ಕುಡಿಚೂಟದ ಬಗ್ಗೆ ಹೇಳ್ತೀರಿ, ಕೆಲವೊಂದು ಜನ ರೈತರು ಬಿತ್ತನೆ ಮಾಡಿದ ಒಂದು 30 ದಿವಸಕ್ಕೆಲ್ಲ ಕುಡಿಚೂಟಿ ಪಲ್ಸ್ ಮ್ಯಾಜಿಕ್ ಅನ್ನು ಹೊಡ್ತಿರ್ತಾರೆ. ಹಾ, ಭಾರಿ ಒಳ್ಳೇದು ಸರ್, ಎರಡೂ ಕೂಡ ಭಾರಿ ಒಳ್ಳೇದು ತಾವು ಹೇಳಿದಂಗೆ. ಸೊ ಕಡಲೆನಲ್ಲಿ ನಾವು ಬಿತ್ತಿದ 30-35 ದಿವಸಕ್ಕೆ ನಾವು ಕುಡಿಚೂಟ್ಬೇಕಾಗತ್ತೆ ಸರ್. ಬಹಳಷ್ಟು ಜನ ಕುಡಿಚೂಟೋದು, ಬಹಳಷ್ಟು ಲೇಬರ್ ಹೋಗ್ತಾರೆ ಅಂತ ಹೇಳ್ತಾರೆ, ಕೃಷಿ ಕಾರ್ಮಿಕರು ಹೋಗ್ತಾರೆ ಅಂತ ಹೇಳ್ತಾರೆ. ಬಟ್ ಸಣ್ಣ ರೈತರಿರ್ತಾರೆ, 1 ಎಕರೆ 2 ಎಕರೆ 3 ಎಕರೆ ಇರ್ತಕ್ಕಂಥ ರೈತರು, 1 ಎಕರೆಗೆ 4 ಜನ ಬೇಕಾಗತ್ತೆ ಸರ್ ಕುಡಿಚೂಟ್ಲಿಕ್ಕೆ. ಸೊ ಕುಡಿಚೂಟೋದ್ರಿಂದ ಏನು ಒಂದು ನಮಗೆ ಲಾಭ ಇದೆ ಅಂತಂದ್ರೆ, ಸಾಮಾನ್ಯವಾಗಿ ಕಡಲಿನಲ್ಲಿ ಕಾಯ್ತಿರ್ತಕ್ಕಂಥ ಅಥವಾ ಎಲೆ ತಿಂತಕ್ಕಂಥ ಹುಳುಗಳು ಮೊಟ್ಟೆಗಳನ್ನ ಇಡ್ತವೆ ಚಿಗುರಿನಲ್ಲಿ. ಸೊ ಅವಾಗ ಕುಡಿಚೂಟದಾಗೆ ಆ ಮೊಟ್ಟೆಗಳು ನಾಶ ಮಾಡಿ ಇಡಕ್ಕೆ ಜಾಗ ಸಿಗೋದಿಲ್ಲ. ಎರಡನೇದು, ಆ ಕುಡಿಚೂಟದ ಹುಳ ಇರಲಿಲ್ಲ ಅಂತ ಇಟ್ಕೊಳ್ಳೋ, ಮೊಟ್ಟೆ ಇಟ್ಟಿಲ್ಲ ಅಂತ ಅನ್ಕೊಳ್ಳೋಣ, ಕುಡಿಚೂಟದಾಗೆ ಅದನ್ನ ಪಲ್ಯಾಗಿ ಕೂಡ ನಾವು ಬಳಸ್ಕೊಳ್ಬಹುದು. ಬಿಳಿಜಾಳದ್ರ ಜೊತೆಗೆ ಕಡ್ಲಿ ಸೊಪ್ಪಿನ ಪಲ್ಯ ಅಂತ ಕರಿತೀವಿ ನಾವು. ಸೊ ಈಗ ಧಾರವಾಡ, ಗದಗ್, ಬೆಳಗಾಂ ಕಡೆ ಎಲ್ಲ ಇದನ್ನ ಬಹಳ ಪಲ್ಯ ಮಾಡ್ತಿರ್ತಾರೆ ಸರ್. ಬಂತಂದ್ರೆ ತಾವು ಹೇಳ್ದಂಗೆ ಮಾರುಕಟ್ಟೆನಲ್ಲಿ ನಾವು ಇಟ್ಕೊಂಡು ಕಡಲೆ ಸೊಪ್ಪು ಅಂತ ಮಾರಿಬಿಟ್ರೆ ಬಹಳಷ್ಟು ಈ ನೌಕರಿಗಾರಿಗೆ ಅಥವಾ ಈ ಬಿಸ್ನೆಸ್ ಮ್ಯಾನ್ಗಳಿಗೆ ಅದು ಗೊತ್ತಿರೋದಿಲ್ಲ. ಸೊ ಅದನ್ನ ಪಲ್ಯ ಮಾಡ್ಕೊಂಡು ತಿಂತಂತವು, ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪ್ಲಸ್ ಗುರಳ್ ಪುಡಿ ಹಾಕಿ ಅದನ್ನ ಒಗ್ಗರಣೆ ಕೊಟ್ಬಿಟ್ರೆ ಬಹಳ ತುಂಬಾ ಟೇಸ್ಟ್ ಇರುತ್ತೆ ಸರ್. ಆ ಕುಡಿಚೂಟ ಎರಡನೇದು ಕುಡಿಚೂಟದ್ರಿಂದ ಮೂರನೇದು ಏನ್ ಲಾಭ ಅಂತಂದ್ರೆ ಟೆಂಗೆಗಳು ಅಂದ್ರೆ ಮರಿಗಳು ಜಾಸ್ತಿ ಬೆಳಿತಾವೆ, ಅಂದ್ರೆ ಬ್ರಾಂಚಸ್ ಟಿಸಲುಗಳು ಜಾಸ್ತಿ ಬರ್ತಾವೆ ಸರ್. ಟಿಸಲುಗಳು ಜಾಸ್ತಿ ಬಂದಂಗೆಲ್ಲ ಏನಾಗುತ್ತೆ, ಸೊ ಕಡ್ಲಿ ಎತ್ತರ ಬೆಳೆಯೋದಿಲ್ಲ, ಟಿಸಲುಗಳು ಬರ್ತವೆ, ಅವಾಗ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಇದು ಅದನ್ನ ಎರಡು ಸಾರಿ ಮಾಡೋದು ಒಳ್ಳೇದು, ಎರಡು ಸಲ ಮಾಡಬೇಕು ಅಂದ್ರೆ 30-35 ದಿವಸಕ್ಕೆ ಒಂದ್ಸರಿ, ಆಮೇಲೆ 40-45 ದಿವಸದ ಅಂತರದಲ್ಲಿ 45 ದಿವಸದೊಳಗೆ ಎರಡು ಸರಿ ನಾವು ಕುಡಿಚಿಟ್ಟು, ಅಸಾಧ್ಯವಾದ್ರೆ ಒಂದೇ ಸರಿ ಕುಡಿಚಿಟ್ಟಿದ್ರೆ ಒಳ್ಳೇದು ಸರ್. ಈಗ ಪಲ್ಸ್ ಮ್ಯಾಜಿಕ್ ಅನ್ನು ಹೊಡೆದು ಯಾವಾಗ ಎಷ್ಟನೇ ದಿವಸಕ್ಕೆ ಹೊಡೆದ? ಸೊ ಇದು ಕೂಡ ಬಹಳ ಒಳ್ಳೇದು ಸರ್. ಬಹಳಷ್ಟು ಜನ ನಮ್ಮಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪಲ್ಸ್ ಮ್ಯಾಜಿಕ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸದ್ಯಕ್ಕೆ ರೈತರು ಬಂದು ಒಯ್ತಾ ಇದ್ದಾರೆ. ಸೊ ಸಾಕಷ್ಟು ಪ್ರಮಾಣದಲ್ಲಿ ಅಕಸ್ಮಾತ್ ಅಲ್ಲೇ ತಾವು ಬಂದಾಗ ಸಿಗಲಿಲ್ಲ ಅಂತಂದ್ರು ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿನಲ್ಲಿ ಡಾಕ್ಟರ್ ರಾಚಪ್ಪ ಅಂತ ಇದ್ದಾರೆ, ಅವರನ್ನ ಸಂಪರ್ಕ ಮಾಡಿಬಿಟ್ರೆ ಸಾಕಷ್ಟು ಪಲ್ಸ್ ಮ್ಯಾಜಿಕ್ ನಮಗೆ ಸಿಗುತ್ತೆ. ಸೊ ಅದನ್ನ ಪಲ್ಸ್ ಮ್ಯಾಜಿಕ್ ಅನ್ನ ಹೂ ಆಡೋ ಹಂತದಲ್ಲಿ ಅಂದ್ರೆ ಹೂ ಆಡ್ತಕ್ಕಂತ ಸಂದರ್ಭದಲ್ಲಿ ಪಲ್ಸ್ ಮ್ಯಾಜಿಕ್ ಅನ್ನ ನಾವು ಹೊಡೆಯೋದ್ರಿಂದ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಆಮೇಲೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಸೊ ಅದನ್ನ ಜಾಸ್ತಿ ಹೊಡೆದ್ಬಿಟ್ರೆ ಕಡ್ಲೆ ಸುಟ್ಟು ಹೋಗ್ಬಿಡ್ತೈತೆ, ಅಂದ್ರೆ ಅದಕ್ಕೆ ಕಡ್ಲಿ ಮ್ಯಾಜಿಕ್ ಅಂತಾನೆ ಮಾಡಿದ್ದಾರೆ. ಇವಾಗ ಪಲ್ಸ್ ಮ್ಯಾಜಿಕ್ ಅಂದ್ರೆ ತೊಗರಿಗೆ ಅಥವಾ ಬೇರೆ ಇದಕ್ಕೆ ನಾವು ದ್ವಿದಳ ಧಾನ್ಯಗೆ ಹೊಡಿತಿದ್ವಿ, ಇವಾಗ ಇತ್ತೀಚಿನ ದಿನಗಳಲ್ಲಿ ಕಡ್ಲೆಗಾಗಿನ ಕಡ್ಲಿ ಮ್ಯಾಜಿಕ್ ಅಂತಾನೆ ಕೂಡ ಮಾಡ್ತಾ ಇದಾರೆ. ಸೊ ಅದನ್ನು ಕೂಡ ನಾವು ಸಿಂಪರಣೆ ಮಾಡಬಹುದು ಸರ್. ಈಗ ಕಡಲೆ ಬೆಳೆ ಬಹಳಷ್ಟು ಚಲೋ ಬಂದಿದೆ ಸರ್, ನಮ್ದು ಬಹಳಷ್ಟು ಹೂ ಬಿಡ್ತು, ಆದ್ರೆ ಹೂ ಉದುರ್ತಾ ಇದೆ, ಬಹಳಷ್ಟು ಹೂ ಆಗಿದೆ ಸರ್ ಅಂತ ಹೇಳ್ತಿರ್ತಾರೆ, ಹೂ ಉದುರ್ತಾ ಇದೆ ಅಂತ ಹೇಳ್ತಿರ್ತಾರೆ. ಸೊ ಇದು ಒಂದು ಕಾರಣ ಏನು ಅಂತಂದ್ರೆ ಸರ್, ಹೊಲದಲ್ಲಿ ಏನಾದ್ರೂ ತೇವಾಂಶ ಕಮ್ಮಿ ಇದ್ರೆ, ತೇವಾಂಶ ಜಾಸ್ತಿ ಇದ್ರೂ ಉದುರುತ್ತೆ, ತೇವಾಂಶ ಕಮ್ಮಿ ಆದ್ರೂ ಕೂಡ ಉದುರುತ್ತೆ. ಸೊ ಇದನ್ನ ಮೋಡದ ವಾತಾವರಣ ಇದ್ರೂ ಕೂಡ ಕಡಲೆಯ ಹೂಗಳು ಬಹಳ ಉದುರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾವು ಪ್ಲಾನ್ ಆಫ್ ಎಕ್ಸ್ ಅಂದ್ರೆ ನ್ಯಾಪ್ಥಲಿನ್ ಅಸ್ಟಿಕ್ ಆಸಿಡ್ ಅಂತ ಕರಿತೀವಿ ನಾವು. ಸೊ ಅದನ್ನ ಒಂದು 100 ಲೀಟರ್ ನೀರಿಗೆ, ನಾವು ಒಂದು 100 ಲೀಟರ್ ನೀರಿಗೆ 2-4 ml ಅನ್ನ ಹಾಕೊಂಡು ಸಿಂಪಡಣೆ ಮಾಡ್ತೀವಿ. ಈಗ ಬಹಳಷ್ಟು ಜನ ಏನ್ ಮಾಡ್ಬಿಡ್ತಾರೆ ಸರ್, ಅದನ್ನ ನ್ಯಾಪ್ಥಲಿನ್ ಅಸ್ಟಿಕ್ ಆಸಿಡ್ ಅಥವಾ ಪ್ಲಾನ್ ಆಫ್ ಎಕ್ಸ್ ಹೊಡೆದ್ವಿ ಅಂದ್ರೆ ಬಹಳಷ್ಟು ಇಳುವರಿ ಬರುತ್ತೆ ಅಂತ ಹೇಳಿ ಆಶೆ ಪಟ್ಕೊಂಡು ಜಾಸ್ತಿ ಹೊಡೆದ್ ಬಿಡ್ತಾರೆ. ಅವಾಗೆಲ್ಲ ಕುಡಿ ಎಲ್ಲ ಕರ್ರಗಾಗಿ ಸುಟ್ಟು ಬಿಡುತ್ತೆ ಸರ್. ಸೊ ಹಾಗಾಗಿ ನಾವು ಶಿಫಾರಸು ಮಾಡಿರ್ತಕ್ಕಂಥದ್ದು 0.2 ml ಅಥವಾ 4-5 ml ಒಂದು 100 ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಒಳ್ಳೆಯ ಒಂದು ಇಳುವರಿಯನ್ನ ಮತ್ತು ಹೂ ಉದುರ್ತಕ್ಕಂಥದ್ದನ್ನು ತಡೆಗಟ್ಟಬಹುದು, ಮತ್ತು ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಹೂವಿನ ಪ್ರಮಾಣ ಜಾಸ್ತಿ ಆಗುತ್ತೆ ಸರ್, ನಮಗೆ ಇಳುವರಿಯನ್ನು ಕೂಡ ಜಾಸ್ತಿ ಆಗುತ್ತೆ. ಎರಡು ಸರಿ ಸಿಂಪಡಣೆ ಮಾಡ್ಬೇಕು ಸರ್ 15 ದಿವಸದ ಅಂತರದಲ್ಲಿ. ಒಂದು ಪ್ರಮುಖವಾದದ್ದು ಇನ್ನೇನು ನೀರಾವರಿ ಬಗ್ಗೆ, ರೈತರು ಬಹಳಷ್ಟು ಕಡಲೆ ಬೆಳೆಯನ್ನು ಹಾನಿ ಮಾಡ್ಕೊಂಡ ನಾವೆಲ್ಲ ನೋಡಿದ್ದೀವಿ. ನೀರು ಹಾಸ್ಬಿಡ್ತಾರೆ, ನೀರು ಬೇಸ್ ಬಿಟ್ಬಿಡ್ತಾರೆ, ಕಡಲೆ ಬೆಳೆ ಆಮೇಲೆ ಒಣಗಿ ಹೋಗ್ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ತಾವು ತಜ್ಞರಾಗಿ ಏನು ಹೇಳ್ತೀರಿ ರೈತರಿಗೆ, ಯಾವ ನೀರು ಮಾಡಬೇಕು, ನೀರಾವರಿ ಮಾಡಬೇಕು, ಏನೋ ಬಹಳಷ್ಟು ಅವಶ್ಯಕತೆ ಇದ್ರೆ ಮಾಡಬೇಕು ನೀರಾವರಿ? ಹೌದು ಸರ್. ಏನು ಹೇಳ್ತೀರಿ ತಾವು ಸರ್? ಈಗ ಕಡ್ಲಿನಲ್ಲಿ ನನ್ನ ಒಂದು ಅನುಭವದ ಪ್ರಕಾರ ಸುಮಾರು ನಾನೊಂದು 20 ವರ್ಷದಿಂದನೂ ಕೂಡ ಈ ಮೆಕ್ಕೆಜೋಳ ಕಡಲೆ ವಿವಿಧ ಬೆಳೆಗಳಲ್ಲಿ ಸಂಶೋಧನೆ ಮಾಡ್ಕೊಂಡು ಬರ್ತಾ ಇದ್ದೇನೆ. ಬಟ್ ಏನು ಅಂತಂದ್ರೆ ಕಡ್ಲಿನಲ್ಲಿ ದಯವಿಟ್ಟು ನೀರು ಹಾಸೋದಿದ್ರೆ, ಅಂದ್ರೆ ಹೊಲ ಒಣಗಿತ್ತು ಅಂತಂದ್ರೆ ಕಡ್ಲಿ ಹುಟ್ಟಿದ 25ನೇ ದಿವಸದೊಳಗೆ ಅಂದ್ರೆ ಅವಾಗ ಹುಳಿ ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದ್ರ ಒಳಗೆ ಒಂದು ಸರಿ ಮಾತ್ರ ನೀರನ್ನ ಹಾಸಬಹುದು. ಸೊ 2-3 ಸರಿ ನೀರು ಹಾಸ್ರಿ ಅಂತ ನೀರ್ ನಿಲ್ಬಾರ್ದು. ಅದು ಭತ್ತದ ಗದ್ದೆ 0 ಲೆವೆಲ್ ಆಗಿತ್ತಂದ್ರೆ ದಯವಿಟ್ಟು ನೀರ್ ಬಿಡಬಾರ್ದು. ಸೊ ಒಂದ್ಸರಿ ನೀರ್ ಬಿಟ್ವಿ ಅಂತಂದ್ರೆ ಇಡೀ ಇದ್ದಕ್ಕಿದ್ದಂಗೆ ಕಡ್ಲಿ 4 ದಿವಸದಲ್ಲೇ ಹಳದಿಯಾಗಿ ಎಲ್ಲಾ ಸತ್ತೋಗ್ಬಿಡ್ತದೆ ಸರ್. ಸೊ ಅದು ಒಂದೇ ಒಂದು ಏಕ ಬೇರೆ ತಾಯಿ ಬೇರೆ ಇರೋದ್ರಿಂದ ಅದಕ್ಕೆ ತುಂತುರು ಬೇರೆಗಳು ಇರೋದಿಲ್ಲ. ಸೊ ಲ್ಯಾಟ್ರಲ್ ಬೇರ್ಸ್ ಅಂತ ಕರಿತೀವಿ, ಅದು ಇರೋದಿಲ್ಲ ಸರ್. ನೇರವಾದ ಒಂದು ತಾಯಿ ಬೇರ್ ಇರೋದ್ರಿಂದ ನೀರು ಜಾಸ್ತಿ ಆಡ್ತು ಅಂದ್ರೆ ಗಾಳಿ ಆಡದೆ ಇರತಕ್ಕಂಥ ಅನ್ಯರೋಬಿಕ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ. ಸೊ ಅವಾಗ ಕಡ್ಲಿಗಳು ಇದಕ್ಕಿದ್ದಂಗೆ ಸಹಾಯ ಕತ್ ಬಿಡ್ತದೆ. ಸೊ ಅವಾಗ ಏನು ಮಾಡ್ಲಿಕ್ಕೂ ಆಗೋದಿಲ್ಲ. ಆದಷ್ಟು ರೈತರು ನೀರು ಹೊಲ ಹಸಿ ಇತ್ತು ಅಂದ್ರೆ ನೀರು ಹಾಸೋದು ಬೇಕಾಗಿಲ್ಲ. ಇನ್ನೇನಪ್ಪ ಅನಿವಾರ್ಯ, ಹೊಲ ಒಣಗ್ತಾ ಇದೆ, ಕಡ್ಲಿಗೆ ನೀರು ಕೊಡಲೇಬೇಕು ಅಂತಂದಾಗೆ ತೆಳ್ಳಗೆ ತಾವು ಹೇಳಿದಂಗೆ ಅದು ಸ್ಲೋಪ್ ಇತ್ತು ಅಂದ್ರೆ ಇಳಿಜಾರು ಇತ್ತಂದ್ರೆ ಮಾತ್ರ ತೆಳ್ಳಗೆ ನೀರು 25 ದಿವಸದೊಳಗೆ ಒಂದ್ಸರಿ ನೀರು ಕೊಡ್ಬೇಕು ಸರ್. ಕೊನೆಯದಾಗಿ ಏನ್ ಹೇಳ್ತೀರಿ, ಈ ಸಲ ಸಾಕಷ್ಟು ಕ್ಷೇತ್ರ ಜಾಸ್ತಿ ಆಗುವ ಸಾಧ್ಯತೆಗಳಿದಾವೆ ರಾಯಚೂರು ಜಿಲ್ಲೆಯಲ್ಲಿ, ಕಡಲೆ ಕ್ಷೇತ್ರ. ಹೌದು, ರೈತರಿಗೆ ಕೊನೆಯ ತಮ್ಮ ಒಂದು ಸಂದೇಶ ಏನು ಕಡಲೆ ಬೆಳೆಗೆ ಸಂಬಂಧ? ಸೊ ಆದಷ್ಟು ರೈತರು ಕಡಲೆ ತೆಗೆದುಕೊಳ್ಳುವ ಕಡಲೆ ಬೀಜವನ್ನು ತೆಗೆದುಕೊಳ್ಳುವಾಗ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಇರ್ಬೋದು ಅಥವಾ ತಮ್ಮ ಸುತ್ತಮುತ್ತಲು ಇರತಕ್ಕಂಥ ರೈತ ಸಂಪರ್ಕ ಕೇಂದ್ರಗಳಿರ್ಬೋದು ಬೀಜಗಳನ್ನು ರಸೀದಿಯನ್ನು ಪಡ್ಕೊಂಡು ತೆಗೆದುಕೊಳ್ಳೋದು ಒಳ್ಳೆಯದು. ಎರಡನೇದು ಈ ಕ್ಷೇತ್ರಕ್ಕೆ ಶಿಫಾರಸು ಮಾಡಿರ್ತಕ್ಕಂಥ ಕಡಲೆ ಬೀಜಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು. ಮೂರನೇದು ಬೇರೆ ಬೇರೆ ರಾಜ್ಯದಿಂದ ಬೀಜವನ್ನು ತೆಗೆದುಕೊಂಡು ಬಂದು ಬಿತ್ತನೆ ಮಾಡ್ತಾರೆ, ಅದರದ್ದು ಏನು ಅಂತ ಗೊತ್ತಿರೋದಿಲ್ಲ. ಸೊ ಈಗ ಅಂಥದನ್ನು ಬಿಟ್ಟು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬೀಜ ತೆಗೆದು ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಕೃಷಿ ಇಲಾಖೆಗಳಿರ್ಬೋದು ಇಂಥದ್ರಲ್ಲಿ ಬೀಜ ತೆಗೆದುಕೊಳ್ಬೇಕು ಮತ್ತು ಸೂಕ್ತ ಸಮಯದಲ್ಲಿ ಕಡಲೆಯನ್ನು ಬಿತ್ತನೆ ಮಾಡಬೇಕು ಮತ್ತು ನೀರನ್ನು ಒಂದೇ ಸರಿ ನೀರು ಹಾಸಿ ಒಂದು ವೈಜ್ಞಾನಿಕ ರೀತಿಯಲ್ಲಿ ಕಡಲೆಯನ್ನು ಬೆಳೆದರೆ ತಾವು ರೈತರು ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ಸಾಧ್ಯ ಇಳುವರಿ 8-10 ಕ್ವಿಂಟಲ್ ಆ ಎಕರೆಗೆ 8-10 ಕ್ವಿಂಟಲ್ ಯಾಕೆಂದರೆ ಒಬ್ಬೊಬ್ಬ ಭಾಳ ಸುಧಾರಿತ ರೈತರು ನನ್ನ ಅನುಭವದ ಪ್ರಕಾರ 10-12 ಕ್ವಿಂಟಲ್ ಇಳುವರಿಯನ್ನು ಕೂಡ ಪಡೆದಿದ್ದಾರೆ ಅಂದರೆ ಎಕರೆಗೆ 35 ಕೆಜಿಯನ್ನು ಬಿತ್ತನೆ ಮಾಡಿದಾಗ ಅದರಲ್ಲೇ ನಾವು ಏರುಮಡಿ ಪದ್ಧತಿ ಅಂತ ಕರಿತೀವಿ ಸರ್ ಅಲ್ಲ ಭಾಳಷ್ಟು 35 ಕೆಜಿ ರೈತರು ಏನು ಮಾಡ್ತಾರೆ ಭಾಳಷ್ಟು ಬೀಜ ರೇಟು ಜಾಸ್ತಿ ಹಾಕಿಬಿಟ್ಟು ದಟ್ಟಂಗೆ ಬಿತ್ತು ಬಿಡ್ತಾರೆ ಅಷ್ಟು ಭಾಳ ಬಿತ್ತಬಾರ್ದು 30 ಕೆಜಿ ಒಳಗನೆ 1 ಎಕರೆಗೆ ಬಿತ್ತನೆ ಮಾಡೋದು ಒಳ್ಳೇದು ಸರ್ ಆಮೇಲೆ ಏರುಮಡಿ ಮಾಡಬೇಕು ಏರುಮಡಿ ಅಂತೇಳಿ ಈಗಾಗಲೇ ಟ್ರ್ಯಾಕ್ಟರ್ ಚಾಲಿತ ಏರುಮಡಿ ಮಾಡ್ತಕ್ಕಂತ ಒಂದು ಯಂತ್ರೋಪಕರಣ ಬಂದಿದೆ ಸೊ ಅದನ್ನ ಮಾಡಿಕೊಂಡು ಅಂದ್ರೆ 4 ಸಾಲ ಆದ್ಮೇಲೆ ಒಂದು ಸಣ್ಣ ಕಾಲುವೆ ಮಾಡುತ್ತೆ ಮತ್ತೆ ಪಕ್ಕದಲ್ಲಿ ಒಂದು ಮಡಿ ಮಾಡುತ್ತೆ ಅದರಲ್ಲಿ 4 ಸಾಲ ಬಿತ್ತೋದು ಮತ್ತೆ ಪಕ್ಕದಲ್ಲಿ ಮಡಿ ಮಾಡುತ್ತೆ ಸೊ ಆ ತರ ಕಡಲೆ ಮಾಡಿದ್ರೆ ಎಕರೆಗೆ 10-11 ಕ್ವಿಂಟಲ್ ಅನ್ನ ಖಂಡಿತವಾಗಿ ಇಳುವರಿಯನ್ನು ಪಡ್ಕೊಳ್ಬಹುದು ಒಳ್ಳೇದು ಡಾಕ್ಟರ್ ಬಸವನಪ್ಪರು ಇದುವರೆಗೆ ಕಡಲೆ ಬೇಸಾಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ರೈತರಿಗೆ ನೀಡಿದರೆ ರೈತ ಬಾಂಧವರು ಇಂಥ ವಿಚಾರವನ್ನು ಗಮನಿಸಿ ಒಳ್ಳೆ ರೀತಿಯಿಂದ ಕಡಲೆ ಬೇಸಾಯವನ್ನು ಮಾಡಲಿಕ್ಕೆ ಮುಂದಾಗಲಿ ಅಂತ ಹೇಳೋಣ ಮಾಹಿತಿ ಹಂಚಿಕೊಂಡೋದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದಗಳು ನಿಮ್ಮ ಫೋನ್ ಸಂಖ್ಯೆನ ಒಮ್ಮೆ ಹೇಳಿಬಿಡಿ ರೈತರಿಗೆ ಸೊ ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಮ್ಮೆ ಅಂತೇಳಿ ಸೊ ಇಲ್ಲೇ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ತಾವೇನಾದರೂ ಹೊಲಕ್ಕೆ ಹೋದಾಗ ಭಾಳಷ್ಟು ಪ್ರಶ್ನೆಗಳು ಬರ್ತಿರ್ತವೆ ಅಂತ ಪ್ರಶ್ನೆಗಳು ಬಂದ ಕಡಲೆ ಅಷ್ಟೇ ಅಲ್ಲ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಪ್ರಶ್ನೆಗಳಿದ್ದರೂ ಕೂಡ ನನಗೆ ತಿಳಿದದ್ದನ್ನು ತಮಗೆ ಹಂಚಿಕೊಳ್ಳಿಕ್ಕೆ ನಾನು ಸದಾ ಸಿದ್ಧನಿರ್ತೀನಿ ನನ್ನನ್ನು ಸಂಪರ್ಕಿಸುವ ದೂರವಾಣಿ ಸಂಖ್ಯೆ 8-0-5-6-7-9-9-5 ಅಂದರೆ ಭಾಳಷ್ಟು ಜನ ಸರ್ ನೀವು ಇಂಗ್ಲೀಷ್ನಲ್ಲೇ ಹೇಳಿಬಿಡ್ರಿ ಅಂತ ಹೇಳ್ತಿರ್ತಾರೆ 8-0-7-3-5-6-7-9-9-5 ಒಳ್ಳೆ ಸರ್ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ತಮಗೆ ತುಂಬ ಥ್ಯಾಂಕ್ಸ್ ಸರ್ ಧನ್ಯವಾದಗಳು ಸರ್ ಇದುವರೆಗೆ ಕಡಲೆ ಬೆಲೆಯಲ್ಲಿ ಹೆಚ್ಚಿನ ಇಳುವರಿ ಪಡೆಯಲು ಅನುಸರಿಸಬೇಕಾದ ಬೇಸಾಯ ತಾಂತ್ರಿಕತೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಬಸವಣ್ಣಪ್ಪ ಎಮ್ಮೆ ಅವರೊಡನೆ ಸಂದರ್ಶನ ಕೇಳಿದ್ರಿ ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಭಾರತ ಹವಾಮಾನ ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಅಂದರೆ ದಿನಾಂಕ 19-10-2022 ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರುವ ಸಂಭವವಿದ್ದು ಹಗುರದಿಂದ ಸಾಧಾರಣ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ ಗರಿಷ್ಠ ಉಷ್ಣಾಂಶ 31-33 ಡಿಗ್ರಿ ಮತ್ತು ಕನಿಷ್ಠ ಉಷ್ಣಾಂಶ 19-21 ಡಿಗ್ರಿ ಇರುವ ಸಾಧ್ಯತೆ ಇದೆ ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 84-90% ಮತ್ತು ಕನಿಷ್ಠ ಆರ್ದ್ರತೆ 51-56% ಇರುವ ಸಾಧ್ಯತೆ ಇದೆ ಗಾಳಿಯ ವೇಗ 6-14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಮುನ್ಸೂಚನಾ ಇಲಾಖೆಯವರು ತಿಳಿಸಿದ್ದಾರೆ ಈಗ ಕೆಳೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರಾಯಚೂರು ಜಿಲ್ಲೆಯ ರೈತರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿವೆ ಮುಂದಿನ 5 ದಿನಗಳಲ್ಲಿ ಸಾಧಾರಣದಿಂದ ಮಧ್ಯಮದವರೆಗೆ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಹೊಲಗಳಲ್ಲಿ ಅತಿಯಾಗಿ ನೀರು ನಿಲ್ಲುವುದನ್ನು ತಡೆಗಟ್ಟಲಿಕ್ಕೆ ರೈತ ಬಾಂಧವರು ಬಸಿಗಾಲುವೆಗಳನ್ನು ನಿರ್ಮಾಣ ಮಾಡ್ಕೋಬೇಕು ಅತಿಯಾಗಿ ನೀರು ನಿಂತಿರ್ತಕ್ಕಂಥ ಹೊಲಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಾಣ ಮಾಡಿ ನೀರನ್ನು ಹೊರಗೆ ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು ಸತತವಾಗಿ ಮಳೆ ಬರ್ತಾ ಇರುವುದರಿಂದ ಎರೆಹುಳು ಕುಣಿಗಳಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಇರದಂತೆ ನೋಡಿಕೊಳ್ಳೋದು ಒಳ್ಳೆಯದು ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರತಕ್ಕಂಥ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಾಗುವ ಒಂದು ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಸೂಕ್ತವಾದಂಥ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುವುದು ಒಳ್ಳೆಯದು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಒಂದು ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಮತ್ತು ಗಾಳಿ ಕಡಿಮೆ ಇದ್ದಾಗ ಮಾಡೋದು ಒಳ್ಳೆಯದು ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಿಗೆ ಆಗೋದ್ರಿಂದ ರೈತ ಬಾಂಧವರು ಸೂಕ್ತವಾದ ಕಳೆನಾಶಕವನ್ನು ಬಳಸಿ ಹತೋಟಿಯನ್ನು ಮಾಡಬಹುದು ಅಥವಾ ತೇವಾಂಶ ಕಡಿಮೆ ಆದಮೇಲೆ ಕುಂಟೆ ಮುಖಾಂತರ ಕಳೆಗಳನ್ನು ನಿರ್ವಹಣೆ ಮಾಡಬಹುದು 15 ಅಕ್ಟೋಬರ್ವರೆಗೆ ಹಿಂಗಾರಿ ಜೋಳ DSH-4 ಒಂದು ಬಿತ್ತನೆಯನ್ನು ಕೈಗೊಳ್ಳಬಹುದಾಗ್ಯದ ಕಳೆ ನಿಯಂತ್ರಣವನ್ನು ಮಾಡುವುದಾದರೆ ಪ್ರತಿ ಎಕರೆಗೆ 0.4 ಕಿಲೋಗ್ರಾಂ ಅಟ್ರಾಜಿನ್ 50 WP ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಕರಗಿಸಿ ಜೋಳ ಬಿತ್ತನೆಯಾದ ದಿನ ಅಥವಾ ಮರುದಿನ ಭೂಮಿ ಮೇಲೆ ಸಿಂಪರಣೆಯನ್ನು ಮಾಡಬೇಕು ಬಿತ್ತುವ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 5-6 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡನ್ನು 8 ಗಂಟೆಗಳ ಕಾಲ ನೆನೆಸಿ 65 ಗ್ರಾಂ ಅಜೋಸ್ಪಿರ್ಲಮ್ದಿಂದ ಬೀಜೋಪಚಾರವನ್ನು ಮಾಡಿ ಜೋಳವನ್ನು ಬಿತ್ತನೆ ಮಾಡಬೇಕು